ಹಿಪ್ಪುನೇರಳೆಯು ಬಹುವಾರ್ಷಿಕ ಬೆಳೆಯಾಗಿದ್ದು ವಿವಿಧ ಹವಾಗುಣ ಮತ್ತು ಭೌಗೋಳಿಕ ಪ್ರದೇಶದಲ್ಲಿ ಬೆಳೆಯುತ್ತದೆ. ಹಿಪ್ಪುನೇರಳೆ ತೋಟದ ನಿರ್ವಹಣೆಯನ್ನು ಹವಾಮಾನ, ಮಣ್ಣಿನ ಭೌತಿಕ ಮತ್ತು ರಾಸಾಯನಿಕ ಗುಣಧರ್ಮ ಹಾಗೂ ನೀರಿನ ಲಭ್ಯತೆಗಳಿಗನುಗುಣವಾಗಿ ಮಾಡಬೇಕಾಗ್ತದೆ. ಹವಾಮಾನಕ್ಕನುಗುಣವಾಗಿ ಅಂದರೆ ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆ ಕಾಲಗಳಿಗನುಗುಣವಾಗಿ ನಾವು ಸೂಕ್ತ ಬೇಸಾಯ ಕ್ರಮಗಳನ್ನು ಮತ್ತು ತಾಂತ್ರಿಕತೆಗಳನ್ನು ಅಳವಡಿಸಿಕೊಂಡು ಹಿಪ್ಪುನೇರಳೆ ತೋಟದ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ. ಈ ದಿನ ರೈತ ಬಾಂಧವರಿಗೆ ಬೇಸಿಗೆ ಕಾಲದಲ್ಲಿ ಹಿಪ್ಪುನೇರಳೆ ತೋಟದ ನಿರ್ವಹಣೆ ಮಾಡೋದು ಹೇಗೆ, ಅದನ್ನು ಸ್ಥಾಪನೆ ಮಾಡೋದು ಹೇಗೆ ಎಂದು ತಿಳಿಸಲು ಇಚ್ಛಿಸುತ್ತೇನೆ. ಇನ್ನು ಮುಖ್ಯವಾಗಿ ಈ ಬೇಸಿಗೆ ಕಾಲದಲ್ಲಿ ಹಿಪ್ಪುನೇರಳೆ ತೋಟದ ನಿರ್ವಹಣೆ ಮಾಡೋದಕ್ಕೆ ಅನುಸರಿಸಬೇಕಾದಂಥ ಬೇಸಾಯ ಕ್ರಮಗಳ ಬಗ್ಗೆ ಮತ್ತು ತಾಂತ್ರಿಕತೆಗಳ ಬಗ್ಗೆ ತಿಳಿಸ್ಕೊಡ್ತೀರ? ಬೇಸಿಗೆ ಕಾಲದಲ್ಲಿ ಹಿಪ್ಪುನೇರಳೆ ತೋಟದ ನಿರ್ವಹಣೆಯನ್ನು ಹವಾಮಾನ, ಮಣ್ಣಿನ ಭೌತಿಕ ಮತ್ತು ರಾಸಾಯನಿಕ ಗುಣಧರ್ಮ ಹಾಗೂ ನೀರಿನ ಲಭ್ಯತೆಗಳಿಗನುಗುಣವಾಗಿ ನಾವು ಮಾಡಬೇಕಾಗ್ತದೆ. ಮೊದಲನೇದಾಗಿ ಹೊಸದಾಗಿ ಹಿಪ್ಪುನೇರಳೆ ತೋಟದ ಸ್ಥಾಪನೆ ಮಾಡುವ ರೈತರು ಮುಂಚಿತವಾಗಿ ಭೂಮಿಯ ಆಯ್ಕೆ, ಅಧಿಕ ಇಳುವರಿ ಕೊಡುವ ಹಿಪ್ಪುನೇರಳೆ ತಳಿಗಳ ಆಯ್ಕೆ, ನಾಟಿ ಮಾಡುವ ಅಂತರ, ನಾಟಿ ಮಾಡಲು ಅನುಸರಿಸಬೇಕಾದ ಬೇಸಾಯ ಕ್ರಮಗಳ ಬಗ್ಗೆ ವೈಜ್ಞಾನಿಕ ಮಾಹಿತಿಗಳನ್ನು ತಿಳಿದುಕೊಂಡು ನಂತರ ತೋಟದ ಸ್ಥಾಪನೆ ಮಾಡೋದು ಸೂಕ್ತವಾಗಿರ್ತದೆ. ಇನ್ನು ಈ ಹೊಸದಾಗಿ ಹಿಪ್ಪುನೇರಳೆ ತೋಟದ ಸ್ಥಾಪನೆ ಮಾಡುವಂಥ ರೈತರು ಏನೇನು ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಒಳ್ಳೆಯ ಪ್ರಶ್ನೆನೇ ಕೇಳಿದ್ರಿ. ಈಗ ಹೊಸದಾಗಿ ಹಿಪ್ಪುನೇರಳೆ ತೋಟದ ಸ್ಥಾಪನೆ ಮಾಡುವ ರೈತರು ಹಿಪ್ಪುನೇರಳೆ ತೋಟಕ್ಕೆ ಬೇಕಾಗುವ ಸಸಿಗಳನ್ನು 4 ತಿಂಗಳು ಮೊದಲೇ ಸಸಿ ಮಡಿಗಳಲ್ಲಿ ಬೆಳೆಸಿರಬೇಕು. ಅಂದರೆ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಸಸಿ ಮಡಿಗಳಲ್ಲಿ ಅಧಿಕ ಇಳುವರಿ ಕೊಡುವ ಹಿಪ್ಪುನೇರಳೆ ಕಡ್ಡಿಗಳನ್ನು ನಾಟಿ ಮಾಡಿದ್ರೆ ಸುಮಾರು ಜೂನ್ ಜುಲೈ ತಿಂಗಳಿನಲ್ಲಿ ಸಸಿಗಳನ್ನು ತೋಟದ ಸ್ಥಾಪನೆಗೆ ಉಪಯೋಗಿಸಬಹುದು. ಸಸಿ ಮಡಿಗಳು ಹೆಚ್ಚಿನ ಅವಧಿ ಬೇಸಿಗೆ ಕಾಲದಲ್ಲಿ ಬೆಳೆಯೋದ್ರಿಂದ ಹೆಚ್ಚು ನೀರು ಬೇಕಾಗ್ತದೆ. ಹೌದು, ಈ ಕಾಲದಲ್ಲಿ ನೀರಿನ ಲಭ್ಯತೆ ಕಡಿಮೆ ಇರೋದ್ರಿಂದ ನೀರಿನ ಉಳಿತಾಯ ಮಾಡಲು ಹಾಗೂ ಆವಿಯ ರೂಪದಲ್ಲಿ ನೀರು ಪೋಲಾಗುವುದನ್ನು ತಪ್ಪಿಸಲು ಸಸಿ ಮಡಿಗಳಿಗೆ ಪ್ಲಾಸ್ಟಿಕ್ ಹೊದಿಕೆ ಹಾಕಿ ಕಡ್ಡಿ ನಾಟಿ ಮಾಡಬೇಕಾಗ್ತದೆ. ಈ ರೀತಿ ಮಾಡೋದ್ರಿಂದ ಕಳೆಯ ನಿಯಂತ್ರಣ ಸಹ ಮಾಡಬಹುದು. ಈಗ ಸಾಮಾನ್ಯವಾಗಿ ಈ ಹಿಪ್ಪುನೇರಳೆ ಸಸಿಗಳನ್ನು ಸಸಿ ಮಡಿನಲ್ಲಿ ಬೆಳೆಸೋದಕ್ಕೆ ಏನು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತೀರಿ? ಈ ಸಸಿ ಮಡಿಗಳಿಗೆ ಸೂಕ್ತ ಭೂಮಿಯ ಆಯ್ಕೆ ಭಾರಿ ಮುಖ್ಯವಾದ್ದು. ಅಂದರೆ ಸಮತಟ್ಟಾದ ಅಥವಾ ಸ್ವಲ್ಪ ಇಳಿಜಾರಾದ, ನೀರು ಸುಲಭವಾಗಿ ಬಸಿದು ಹೋಗುವಂತಹ ಮರಳು ಮಿಶ್ರಿತ ಗೋಡು ಮಣ್ಣುಗಳು ಹೆಚ್ಚು ಸೂಕ್ತ. ತಗ್ಗಾದ ಮತ್ತು ನೀರಿನಿಂದ ಆವೃತವಾಗುವಂತಹ ಸ್ಥಳಗಳನ್ನು ಆಯ್ಕೆ ಮಾಡಬಾರದು. ಭೂಮಿಯ ರಸಸಾರ 6.3-7.3 ಇದ್ದರೆ ಒಳ್ಳೆಯದು. ಇಲ್ಲದೆ ಹೋದರೆ ಆಮ್ಲೀಯ ಮಣ್ಣುಗಳಿಗೆ, ಅಂದರೆ ರಸಸಾರ 6.3 ಕಡಿಮೆ ಇದ್ದರೆ ಸುಣ್ಣವನ್ನು, ಮತ್ತು ಕ್ಷಾರೀಯ ಮಣ್ಣುಗಳಿಗೆ ಅಂದರೆ ರಸಸಾರ 7.3 ಹೆಚ್ಚಿದ್ದರೆ ಜಿಪ್ಸಮ್ ಲವಣವನ್ನು ಹಾಕಿ ತಟಸ್ಥಿತಿಗೆ ತರಬಹುದು. ಈಗ ಭೂಮಿಯು ಗೆದ್ಲು ಮತ್ತು ಗಂಟು ಬೇರು ಕ್ರಿಮಿಗಳು ಅಥವಾ ಬೇರುಕೊಳೆ ರೋಗಗಳಿಂದ ಮುಕ್ತವಾಗಿರಬೇಕು. ಹಿಪ್ಪುನೇರಳೆ ಸಸಿಗಳನ್ನು ಬೆಳೆಸುವಾಗ ನಿಯಮಿತವಾಗಿ ನೀರಾವರಿ ಮಾಡಬೇಕಾಗಿರೋದ್ರಿಂದ ಖಾತ್ರಿಯಾದ ನೀರಾವರಿ ಸೌಲಭ್ಯ ಅತ್ಯಂತ ಅಗತ್ಯ. ಸಸಿಮಡಿಗಳ ಸಾಲುಗಳ ನಡುವೆ 1 ಅಡಿಯಷ್ಟು ಅಗಲದ 1.25 ಅಡಿಯಷ್ಟು ಆಳದ ನೀರುಗಾಲುವೆಗಳನ್ನು ಮಾಡಬೇಕು. ಸಸಿಮಡಿಗಳ ಗಾತ್ರ ಚಿಕ್ಕದಿದ್ದರೆ ಮುಂದೆ ಇವುಗಳ ನಿರ್ವಹಣೆಗೆ ಅನುಕೂಲವಾಗ್ತದೆ. ಆದ್ದರಿಂದ ಪ್ರತಿ ಉದ್ದನೆಯ ಸಾಲುಗಳನ್ನು 8 ಅಡಿ ಉದ್ದ 4 ಅಡಿ ಅಗಲ ಆ ಒಂದು ಅಳತೆಯ ಚಿಕ್ಕ ಚಿಕ್ಕ ಮಡಿಗಳಾಗಿ ವಿಂಗಡಿಸಿ ಇವುಗಳ ಸುತ್ತ ಬದುಗಳನ್ನು ಮಾಡಬೇಕು. ಎತ್ತರಿಸಿದ ಸಸಿ ಮಡಿಗಳು ಅಂದರೆ ರೈಸ್ಡ್ ಬೆಡ್ ಅಂತೀವಲ್ಲ, ಅದನ್ನ 3-4 ಅಡಿ ಅಗಲ 10-12 ಅಂಗುಲ ಎತ್ತರ ಮತ್ತು ಅನುಕೂಲಕ್ಕೆ ತಕ್ಕಂತೆ ಉದ್ದ ಇರಬಹುದು. ಎತ್ತರಿಸಿದ ಸಸಿ ಮಡಿಗಳಲ್ಲಿ ಪ್ಲಾಸ್ಟಿಕ್ ಹೊದಿಕೆಯನ್ನು ಉಪಯೋಗಿಸಬಹುದು. ಈಗ ಒಂದು ಸಸಿ ಮಡಿಗೆ 20 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರನ್ನು ಹಾಕಿ ಮಣ್ಣಲ್ಲಿ ಸೇರಿಸಬೇಕಾಗ್ತದೆ. ಜೇಡಿ ಅಥವಾ ಕಪ್ಪು ಮಣ್ಣು ಇರುವಲ್ಲಿ ಮರಳು ಅಥವಾ ಕೆಂಪು ಮಣ್ಣನ್ನು ಒಂದು ಸಸಿ ಮಡಿಗೆ 50 ಕಿಲೋಗ್ರಾಂನಂತೆ ಸೇರಿಸಬೇಕು. ಸಸಿಗಳು ಸದೃಢವಾಗಿ ಬೆಳೆಯಲು ಮತ್ತು ರಂಜಕ ಗೊಬ್ಬರ ಉಳಿತಾಯ ಮಾಡಲು ಕಡ್ಡಿಗಳನ್ನು ವ್ಯಾಮ್ ಶಿಲೀಂಧ್ರದಿಂದ ಉಪಚರಿಸಲು ಬೀಜದ ಕಡ್ಡಿಗಳನ್ನು ನಾಟಿ ಮಾಡೋದಕ್ಕಿಂತ ಮುಂಚೆ ಒಂದು ಸಸಿ ಮಡಿಗೆ 1 ಕಿಲೋಗ್ರಾಂ ವ್ಯಾಮ್ ಲಸಿಕೆಯನ್ನು ಹಾಕಿ ಬೆರೆಸಿದ್ರೆ ಒಳ್ಳೆಯದು. ಸಸಿ ಮಡಿಗಳಿಗೆ ಚೆನ್ನಾಗಿ ನೀರು ಕಟ್ಟಿ ನಾಟಿಗೆ ಹದವಾಗಿರುವಂತೆ ಮಾಡಬೇಕು. ಇನ್ನು ಹಿಪ್ಪುನೇರಳೆ ಬಿತ್ತನೆ ಕಡ್ಡಿಗಳನ್ನು ನಾವು ಹೇಗೆ ಸಿದ್ಧಪಡಿಸ್ಕೋಬೇಕಾಗತ್ತೆ, ನಾಟಿ ಮಾಡುವಂಥ ಕ್ರಮ ಹೇಗೆ ಅಂತೀರಿ? ಈಗ ಸುಮಾರು 6-8 ತಿಂಗಳು ಬೆಳೆದು ಚೆನ್ನಾಗಿ ಬಲ್ತಿರುವ ರೆಂಬೆಗಳಿಂದ ಬಿತ್ತನೆ ಕಡ್ಡಿಗಳನ್ನು ಸಿದ್ಧಪಡಿಸ್ಕೊಳ್ಬೇಕು. ಈ ರೆಂಬೆಗಳು

ಇತ್ತೀಚಿನ ದಿನಗಳಲ್ಲಿ ಕಾರ್ಮಿಕರ ಕೊರತೆ ಮತ್ತು ನೇಗಿಲಿನಿಂದ ಎತ್ತುಗಳನ್ನು ಉಪಯೋಗಿಸಿಕೊಂಡು ಉಳುಮೆ ಮಾಡುವುದು ಕಡಿಮೆ ಆಗ್ತಾ ಇರೋದ್ರಿಂದ ಯಾಂತ್ರೀಕರಣದ ಸಹಾಯದಿಂದ ಹಿಪ್ಪುನೇರಳೆ ಬೇಸಾಯ ಮಾಡಬೇಕಾದ ಅನಿವಾರ್ಯತೆ ಇರುವುದರಿಂದ ನಾಟಿ ಮಾಡುವ ಅಂತರವನ್ನು ನಾವು ಬೇಸಾಯಕ್ಕೆ ಉಪಯೋಗಿಸುವ ನೇಗಿಲಿಂದ ಉಳುಮೆ ಮಾಡೋದಾಗಲಿ ಅಥವಾ ಪವರ್ ಟಿಲ್ಲರ್ಗಳ ಬಳಕೆ, ಟ್ರಾಕ್ಟರ್ ಬಳಕೆ, ಮಿನಿ ಟ್ರಾಕ್ಟರ್ ಬಳಕೆ ಅಥವಾ ದೊಡ್ಡ ಟ್ರಾಕ್ಟರ್ ಬಳಕೆ ಮಾಡೋದ್ರ ಮೇಲೆ ಅವಲಂಬನೆ ಆಗಿರ್ತದೆ. ಈಗ ಎತ್ತುಗಳ ಸಹಾಯದಿಂದ ನೇಗಿಲನ್ನು ಉಪಯೋಗಿಸಿ ತೋಟ ನಿರ್ವಹಣೆ ಮಾಡುವ ಸಣ್ಣ ಪ್ರಮಾಣದಲ್ಲಿ ರೇಷ್ಮೆ ಕೃಷಿ ಮಾಡುವ ರೈತರಿಗೆ 3x3 ಅಳತೆಯ ಗುಳಿ ಪದ್ಧತಿ ಅಥವಾ ಜೋಡಿ ಸಾಲ್ ಪದ್ಧತಿ ಆದರೆ 3x5x3 ಪದ್ಧತಿಯಲ್ಲಿ ನಾಟಿ ಮಾಡುವುದು ಸೂಕ್ತವಾಗಿರ್ತದೆ. ಈ ಪದ್ಧತಿಯಲ್ಲಿ ಎಕರೆಗೆ 4,800-5,000 ಸಸ್ಯಗಳು ಬೇಕಾಗ್ತವೆ. ಅಂದ್ರೆ ಜೋಡಿ ಸಾಲ್ ಪದ್ಧತಿ ಅಂದ್ರೆ ಎರಡು ಜೋಡಿ ಸಾಲುಗಳ ಮಧ್ಯೆ 5x ಅಂತರ ಇರುತ್ತೆ ಅಂತ. 5x ಅಂತರ ಇರುತ್ತೆ. ಒಂದು ಜೋಡಿ ಸಾಲಲ್ಲಿ 3x3 ಅಂತರ ಇರುತ್ತೆ. ಆ ಜೋಡಿ ಸಾಲಿಂದ ಇನ್ನೊಂದು ಜೋಡಿ ಸಾಲಿಗೆ 5x5 ಅಂತರ ಇರುತ್ತೆ. ಇದು ಆ ಪದ್ಧತಿ. ಪವರ್ ಟಿಲ್ಲರ್ಗಳ ಬಳಕೆ ಮಾಡಿ ತೋಟ ನಿರ್ವಹಣೆ ಮಾಡುವ ಸಣ್ಣ ಮತ್ತು ಮಧ್ಯ ಪ್ರಮಾಣದಲ್ಲಿ ರೇಷ್ಮೆ ಕೃಷಿ ಮಾಡುವ ರೈತರಿಗೆ 5x3 ಅಳತೆಯ ಅಂತರದಲ್ಲಿ ಅಂದರೆ ಸಾಲಿನಿಂದ ಸಾಲಿಗೆ 5x ಮತ್ತು ಗಿಡದಿಂದ ಗಿಡಕ್ಕೆ 3x ಅಂತರದಲ್ಲಿ ನಾಟಿ ಮಾಡುವುದು ಸೂಕ್ತವಾಗಿರ್ತದೆ. ಮಿನಿ ಟ್ರಾಕ್ಟರ್ ಬಳಕೆ ಮಾಡಿ ತೋಟ ನಿರ್ವಹಣೆ ಮಾಡುವ ರೈತರಿಗೆ 6x3 ಅಳತೆಯ ಅಂತರದಲ್ಲಿ ಅಂದರೆ ಸಾಲಿನಿಂದ ಸಾಲಿಗೆ 6x ಮತ್ತು ಗಿಡದಿಂದ ಗಿಡಕ್ಕೆ 3x ಅಂತರದಲ್ಲಿ ನಾಟಿ ಮಾಡುವುದು ಸೂಕ್ತವಾಗಿರ್ತದೆ. ದೊಡ್ಡ ಟ್ರಾಕ್ಟರ್ ಬಳಕೆ ಮಾಡಿ ತೋಟ ನಿರ್ವಹಣೆ ಮಾಡುವ ದೊಡ್ಡ ರೈತರಿಗೆ 8x3 ಅಳತೆಯ ಅಂತರದಲ್ಲಿ ಅಂದರೆ ಸಾಲಿನ ಸಾಲಿಗೆ 8x ಮತ್ತು ಗಿಡದ ಗಿಡಕ್ಕೆ 3x ಅಂತರದಲ್ಲಿ ನಾಟಿ ಮಾಡುವುದು ಸೂಕ್ತವಾಗಿರುತ್ತದೆ. ಇತ್ತೀಚೆಗೆ ಮಳೆಯ ಅನಿಶ್ಚಿತತೆ ಮತ್ತು ಅಂತರ್ಜಲ ಕುಸಿತದಿಂದಾಗಿ ನೀರಿನ ಕೊರತೆ ಉಂಟಾಗಿದ್ದು ಈಗ ಕೋಲಾರ ಜಿಲ್ಲೆಯ ರೈತರು ಹಿಪ್ಪುನೇರಳೆಯನ್ನು ಸಣ್ಣ ಮರಗಳಾಗಿ 10x10 ಅಂತರದಲ್ಲಿ ಬೆಳೆಸ್ತಿದ್ದಾರೆ. ಈ ಪದ್ಧತಿಯಲ್ಲಿ ಮಳೆಗಾಲದಲ್ಲಿ ರಾಗಿ, ಹುರುಳಿ, ಅಲಸಂದಿ ಮುಂತಾದ ಬೆಳೆಗಳನ್ನು ಅಂತರ ಬೆಳೆಗಳಾಗಿ ಬೆಳೆದಿದ್ದಾರೆ. ಜಾಸ್ತಿ ಅಂತರ ಕೊಟ್ಟಾಗ ಅಂತರ ಬೆಳೆಗಳನ್ನು ಕೂಡ ಬೆಳ್ಕೊಬಹುದು. ಇನ್ನು ಈ ತೋಟಗಳ ಒಂದು ಸ್ಥಾಪನೆ ಸಮಯದಲ್ಲಿ ಆ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಈಗ ಸಸಿಗಳನ್ನು ನೆಟ್ಟ 2 ತಿಂಗಳ ನಂತರ ಮೊದಲನೇ ಕಂತಿನ ರಸಗೊಬ್ಬರವಾದ ಸಾರಜನಕ, ರಂಜಕ, ಪೊಟ್ಯಾಷ್ ಅನ್ನು ಪ್ರತಿ ಹೆಕ್ಟೇರಿಗೆ 50 50 50 ಕಿಲೋಗ್ರಾಂನಂತೆ ಕೊಡಬೇಕು. 6 ತಿಂಗಳ ನಂತರ ಮೊದಲನೇ ಬಾರಿ ಸೊಪ್ಪನ್ನು ತೆಳುವಾಗಿ ಬಿಡಿಸಬಹುದು. ಮೊದಲನೇ ಬಾರಿ ಸೊಪ್ಪು ಬಿಡಿಸಿದ 3 ವಾರಗಳ ನಂತರ 2ನೇ ಬಾರಿ ಕಳೆ ತೆಗೆದು 2ನೇ ಕಂತಿನ ರಸಗೊಬ್ಬರವಾದ 50 ಕಿಲೋಗ್ರಾಂ ಸಾರಜನಕವನ್ನು ಪ್ರತಿ ಹೆಕ್ಟೇರಿಗೆ ಕೊಡಬೇಕು. ನಂತರ 2 ಬಾರಿ ಸೊಪ್ಪನ್ನು 3 ತಿಂಗಳುಗಳ ಅಂತರದಲ್ಲಿ ಮೊದಲನೇ ವರ್ಷ ಪಡೆಯಬಹುದು. ಗಿಡಗಳು ಆಳವಾಗಿ ಬೇರನ್ನು ಬಿಟ್ಟು ಗಟ್ಟಿಯಾಗಿ ಸ್ಥಾಪಿಸಿಕೊಳ್ಳಲು ಕಡ್ಡಾಯವಾಗಿ ಮೊದಲ 6 ತಿಂಗಳವರೆಗೆ ಕಟಾವು ಮಾಡದೆ ಗಿಡಗಳನ್ನು ಬೆಳೆಯಲು ಬಿಡಬೇಕು. 3ನೇ ಬಾರಿ ಸೊಪ್ಪನ್ನು ಬಿಡಿಸಿದ ನಂತರ ಭೂಮಿಯಿಂದ 30x40 cm ಎತ್ತರದಲ್ಲಿ ಸಿಕೇಚರ್ಗಳನ್ನು ಬಳಸಿ ಬುಡ ಕಟಾವು ಮಾಡಬೇಕು. ಮಳೆ ಇಲ್ಲದ ಸಮಯದಲ್ಲಿ ತೋಟಕ್ಕೆ ವಾರಕ್ಕೊಮ್ಮೆ ನೀರು ಹಾಯಿಸುವುದು ಸೂಕ್ತವಾಗ್ತದೆ. ಇನ್ನು ಈ ಹಿಪ್ಪುನೇರಳೆಗೆ ನಾವು ಯಾವ ರೀತಿಯಾದಂಥ ಒಂದು ಕಟಾವು ವಿಧಾನವನ್ನು ಅನುಸರಿಸಬೇಕಾಗತ್ತೆ ಅಂತೇಳಿ? ಈಗ ರೆಂಬೆ ಕಟಾವು ಪದ್ಧತಿಯಲ್ಲಿ ಮೊದಲ ಕಟಾವನ್ನು ಭೂಮಿಯಿಂದ 30 cm ಎತ್ತರಿಗೆ ಮುಂಗಾರು ಪ್ರಾರಂಭವಾದಾಗ ಮಾಡಬೇಕಾಗ್ತದೆ. 1ನೇ ಬೆಳೆಯ ನಂತರ 2ನೇ ಬೆಳೆಗೆ ಭೂಮಿಯಿಂದ 40 cm ಎತ್ತರಕ್ಕೆ ಕಟಾವು ಮಾಡಬೇಕು. 2ನೇ ಬೆಳೆಯ ನಂತರ 3ನೇ ಬೆಳೆಗೆ ಭೂಮಿಯಿಂದ 50 cm ಎತ್ತರಕ್ಕೆ ಕಟಾವು ಮಾಡಬೇಕು. 3ನೇ ಬೆಳೆಯ ನಂತರ 4ನೇ ಬೆಳೆಗೆ 2ನೇ ಬಾರಿಗೆ ಭೂಮಿಯಿಂದ 30 cm ಎತ್ತರಕ್ಕೆ ಕಟಾವು ಮಾಡಿ 4ನೇ ಬೆಳೆಯನ್ನು ಪಡಿಬೇಕಾಗ್ತದೆ. ಇಲ್ಲಿ ಮತ್ತೆ ನಾವು 30 cm ಬರಬೇಕಾಗ್ತದೆ. 4ನೇ ಬೆಳೆ ನಂತರ 5ನೇ ಬೆಳೆಗೆ ಭೂಮಿಯಿಂದ 40 cm ಎತ್ತರಕ್ಕೆ ಕಟಾವು ಮಾಡಿ 5ನೇ ಬೆಳೆಯನ್ನು ಪಡಿಬೇಕು. ಹೀಗೆ ವರ್ಷದಲ್ಲಿ 5 ಬೆಳೆಯನ್ನು ಪಡೆದ ನಂತರ ಮತ್ತೆ 2ನೇ ವರ್ಷಕ್ಕೆ ತಿಳಿಸಿರುವ ರೀತಿಯಲ್ಲಿ ಕಟಾವು ಪದ್ಧತಿಯನ್ನು ಅನುಸರಿಸಬೇಕು. ನಮ್ಮ ಸಂಸ್ಥೆಯಿಂದ ಬಿಡುಗಡೆಗೊಂಡಿರುವ ವಿಶಾಲ ಹಿಪ್ಪುನೇರಳೆ ತಳಿನಲ್ಲಿ 5ನೇ ಬೆಳೆಯ ನಂತರ 6ನೇ ಬೆಳೆಗೆ ಭೂಮಿಯಿಂದ 50 cm ಎತ್ತರಕ್ಕೆ ಕಟಾವು ಮಾಡಬೇಕಾಗ್ತದೆ. ಓಹೋ, ಈ ರೀತಿ ಹಂತ ಹಂತವಾಗಿ ನಾವು ಕಟಾವು ಮಾಡ್ಕೊಂಡು ಹೋಗಬೇಕು. ಹೌದೌದು. ಈಗ ವರ್ಷದಲ್ಲಿ ಈ ವಿಶಾಲ ತಳಿಗೆ 6 ಬೆಳೆಯನ್ನು ಪಡೆದ ನಂತರ ಮತ್ತೆ 2ನೇ ವರ್ಷಕ್ಕೆ ತಿಳಿಸಿರುವ ರೀತಿಯಲ್ಲಿ ಕಟಾವು ಪದ್ಧತಿಯನ್ನು ಅನುಸರಿಸಬೇಕಾಗ್ತದೆ. ಇನ್ನು ಈ ಸೊಪ್ಪು ಬಿಡಿಸಿದ ಕೂಡ ಕೆಲವರು ಸಾಕಾಣಿಕೆ ಮಾಡ್ತಾರೆ, ಅಂತ ಪದ್ಧತಿಯಲ್ಲಿ ಯಾವ ರೀತಿ ಕಟಾವು ಮಾಡಬೇಕಾಗತ್ತೆ? ಈಗ ಸೊಪ್ಪಿಡಿಸೋ ಪದ್ಧತಿಯಲ್ಲಿ ಮೊದಲ ಕಟಾವನ್ನು ಭೂಮಿಯಿಂದ 30 cm ಎತ್ತರಕ್ಕೆ ಮುಂಗಾರು ಪ್ರಾರಂಭವಾದಾಗ ಮಾಡಬೇಕು. ತದನಂತರದ 3 ಬಾರಿ ಸೊಪ್ಪು ಬಿಡಿಸಿ ಹುಳು ಸಾಕಣೆ ಮಾಡಬೇಕು. ಇದಾದ ನಂತರ 2ನೇ ಕಟಾವನ್ನು ಭೂಮಿಯಿಂದ 30 cm ಎತ್ತರಕ್ಕೆ ಮಾಡಿ ಎಲೆ ಬಿಡಿಸಿ 4, 5 ಮತ್ತು 6ನೇ ಬಾರಿ ಹುಳು ಸಾಕಾಣಿಕೆ

ಪಿಎಂ ಜಗದೀಶ್. ಇನ್ನೀಗ ಕೃಷಿ ಮಾಹಿತಿ. ಗ್ರಾಮೀಣ ಪ್ರದೇಶಗಳಲ್ಲಿ ಆದಾಯ ಉತ್ಪಾದನಾ ಚಟುವಟಿಕೆಗಳಲ್ಲಿ ಪಶುಪಾಲನೆ ಬಹಳ ಮುಖ್ಯವಾದಂಥ ಚಟುವಟಿಕೆ. ಈ ಒಂದು ನಿಟ್ಟಿನಲ್ಲಿ ಸಣ್ಣ ರೈತರು, ಅತಿ ಸಣ್ಣ ರೈತರು, ಕೃಷಿ ಕೂಲಿ ಕಾರ್ಮಿಕರು ಪಶುಪಾಲನಾ ಚಟುವಟಿಕೆಗಳಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಅಂತ ಕಸುಬುಗಳನ್ನು ಅವಲಂಬಿಸಿರ್ತಾರೆ. ಪಶುಪಾಲನಾ ಚಟುವಟಿಕೆಗಳಲ್ಲಿ ಮುಖ್ಯವಾದ್ದು ಅಂದರೆ ಹೈನುಗಾರಿಕೆ. ನಮ್ಮ ಗ್ರಾಮೀಣ ಭಾಗದ ಪಶುಪಾಲಕರಿಗೆ ಇದರಿಂದ ನಿಗದಿತವಾದಂಥ, ನಿರ್ದಿಷ್ಟವಾದಂಥ ಮತ್ತು ನಿರಂತರವಾದಂಥ ಆದಾಯ ಸಿಗುತ್ತೆ. ಬರ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ಪಶುಪಾಲಕರು ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಈ ಒಂದು ಹೈನುಗಾರಿಕೆಯಿಂದ ಸಾಧ್ಯವಾಗುತ್ತೆ. ಆದರೆ ಈ ಹೈನು ರಾಸುಗಳ ಒಂದು ನಿರ್ವಹಣೆ ಬಹಳ ಮುಖ್ಯವಾದಂಥದ್ದು. ಹೈನುಗಾರಿಕೆಯಲ್ಲಿನ ಉತ್ಪಾದನಾ ವೆಚ್ಚದಲ್ಲಿ 60%ಕ್ಕಿಂತ ಹೆಚ್ಚಿನ ಪಾಲು ಈ ಮೇವು ಮತ್ತು ಸಮತೋಲನ ಪಶು ಆಹಾರಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಆದ್ದರಿಂದ ಮೇವು ಮತ್ತು ಸಮತೋಲನ ಪಶು ಆಹಾರವನ್ನು ಒದಗಿಸೋದಕ್ಕೆ ಹೆಚ್ಚಿನ ವೆಚ್ಚ ಆಗೋದ್ರಿಂದ ಪಶುಪಾಲಕರು ಬೇಸಿಗೆ ಸಮಯದಲ್ಲಿ ಉತ್ಪಾದನಾ ವೆಚ್ಚವನ್ನು ಕಡಿತಗೊಳಿಸೋದಕ್ಕೆ ಹಲವಾರು ಮಾರ್ಗೋಪಾಯಗಳನ್ನು ಅನುಸರಿಸಬೇಕಾಗತ್ತೆ. ಅಲ್ಲದೆ ಈ ವಾತಾವರಣದಲ್ಲಿನ ವೈಪರೀತ್ಯ, ವಾತಾವರಣದಲ್ಲಿನ ಉಷ್ಣಾಂಶದ ಹೆಚ್ಚಳ, ನೀರಿನ ಅಭಾವದಂತಹ ಕಾರಣಗಳಿಂದ ಸ್ವಾಭಾವಿಕವಾಗಿ ಜಾನುವಾರುಗಳ ಮೇಲೆ ಒತ್ತಡ ಉಂಟಾಗುತ್ತೆ. ಇದನ್ನು ಸಮರ್ಪಕ ರೀತಿಯಲ್ಲಿ ನಿಭಾಯಿಸದೇ ಇದ್ದರೆ ದೈನಂದಿನ ಉತ್ಪಾದನೆ ಮೇಲೆ ನೇರ ಪರಿಣಾಮ ಉಂಟಾಗುತ್ತೆ. ಆದ್ದರಿಂದ ರೈತ ಬಾಂಧವರು ಈ ಬೇಸಿಗೆ ಸಮಯದಲ್ಲಿ ಹೈನುಗಾರಿಕೆ ಮಾಡುವಾಗಲಿ ಅಥವಾ ಬೇರೆ ಜಾನುವಾರುಗಳ ಒಂದು ನಿರ್ವಹಣೆಯನ್ನು ಮಾಡುವಾಗ ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗತ್ತೆ. ತಮಗೆ ಲಭ್ಯವಿರುವಂಥ ಜಮೀನಿನ ಮೇರೆಗಳಲ್ಲಿ, ಅಂದರೆ ಆ ಬದುಗಳಲ್ಲಿ ಹಸಿರು ಮೇವನ್ನು ಬೆಳೆಸ್ಕೊಳ್ಳೋದು ಬಹಳ ಮುಖ್ಯವಾದಂಥ ಕ್ರಮ. ಹಾಗೆಯೇ ಜಮೀನಿನ ಅಂಚಿನಲ್ಲಿ ಈ ವಿವಿಧ ಮೇವಿನ ಮರಗಳಾದಂಥ ನುಗ್ಗೆ, ಅಗಸೆ, ಹಾಲ್ವಾಣ, ಸುಬಾಬುಲ್ಲು ಮತ್ತು ಕೆಲವೊಂದು ಮೇವಿನ ಪೊದೆಗಳನ್ನು ಕೂಡ ಬೆಳೆಸ್ಕೊಂಡು ಪೌಷ್ಟಿಕಾಂಶ ಭರಿತ ಹೇರಳವಾದಂಥ ಮೇವನ್ನು ಪಡ್ಕೋಬಹುದು. ಇನ್ನು ಮೇವಿನ ಸದುಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಈ ದಪ್ಪ ಕಾಂಡ ಇರುವಂಥ ಮೇವನ್ನು ಕತ್ತರಿಸಿ ನಿಗದಿತ ಪ್ರಮಾಣದಲ್ಲಿ ಈ ಮೇವನ್ನು ನಾವು ಕೊಡಬೇಕಾಗತ್ತೆ. ಅಂದರೆ ಈಗ ಮುಸ್ಕಿನ ಜೋಳದ ಒಂದು ಕಾಂಡಗಳು ಬರ್ತವೆ, ಅವು ದಪ್ಪಾಗಿರ್ತವೆ. ಅಂಥವನ್ನು ನಾವು ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ಕೊಟ್ಟರೆ ಆ ಮೇವು ನಷ್ಟ ಆಗೋದನ್ನು ನಾವು ತಡಿಬಹುದು. ಸಾಧ್ಯವಾದಷ್ಟು ಮಟ್ಟಿಗೆ ತಂಪು ಸಮಯದಲ್ಲಿ ಜಾನುವಾರುಗಳಿಗೆ ಮೇವನ್ನು ಕೊಡೋದು ಬಹಳ ಮುಖ್ಯವಾದಂಥ ಕ್ರಮ. ವಾತಾವರಣದ ಉಷ್ಣಾಂಶ ಹೆಚ್ಚಾದಂಥ ಸಮಯದಲ್ಲಿ ಜಾನುವಾರುಗಳನ್ನು ಮರದ ಕೆಳಗಡೆ ಕಟ್ಟಬೇಕಾಗತ್ತೆ. ನೀರಿನ ಲಭ್ಯತೆ ಇದ್ದರೆ ಮಧ್ಯಾಹ್ನದ ಸಮಯದಲ್ಲಿ ಜಾನುವಾರುಗಳನ್ನು ತೊಳಿಬೇಕಾಗತ್ತೆ. ಇನ್ನು ಜಾನುವಾರುಗಳ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡೋದಕ್ಕೆ ಈ ನೀರನ್ನು ನಾವು ಆಗಿಂದಾಗ್ಗೆ ಅವುಗಳ ಮೇಲೆ ಸಿಂಪರಣೆ ಮಾಡಬಹುದು. ಜೊತೆಗೆ ಸಾಕಷ್ಟು ಪ್ರಮಾಣದ ಒಳ್ಳೆಯ ಗುಣಮಟ್ಟದ ಕುಡಿಯುವ ನೀರನ್ನು ಆಗಿಂದಾಗ್ಗೆ ಒದಗಿಸ್ತಾ ಇರಬೇಕಾಗತ್ತೆ. ಇನ್ನು ಒಣಮೇವು ಸಿಗುವಂಥ ಸ್ಥಳದಲ್ಲಿ ಮೇವನ್ನು ಮುಂಚಿತವಾಗಿ ಖರೀದಿ ಮಾಡಿ ದಾಸ್ತಾನು ಮಾಡಿಕೊಳ್ಳೋದು ಒಂದು ಉತ್ತಮವಾದಂಥ ಕ್ರಮ. ಒಣಮೇವನ್ನು ಪೌಷ್ಟೀಕರಿಸಿ ನಾವು ನಿಗದಿತ ಪ್ರಮಾಣದಲ್ಲಿ ನೀಡೋದು ಕೂಡ ಈ ಒಂದು ಪಶು ಆಹಾರದ ಮೇಲಿನ ಖರ್ಚನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮುಖ್ಯವಾದಂಥ ಕ್ರಮ. ಇದಕ್ಕಾಗಿ ನಾವು 2% ಯೂರಿಯಾ ಮತ್ತು ಕಾಕಂಬಿ ದ್ರಾವಣವನ್ನು ಭತ್ತದ ಹುಲ್ಲಿನ ಮೇಲೆ ಚಿಮುಕಿಸಿ ಚೆನ್ನಾಗಿ ಅದನ್ನು ಒಣಗಿಸಿ ನಂತರ ಈ ಜಾನುವಾರಿನ ಒಂದು ದೇಹದ ತೂಕಕ್ಕೆ ಅನುಗುಣವಾಗಿ ನೀಡಬೇಕಾಗತ್ತೆ. ಈ ಮೇವು ಪೌಷ್ಟೀಕರಣದ ಸಂಪೂರ್ಣ ಮಾಹಿತಿ ಮತ್ತು ವಿಧಾನವನ್ನು ರೈತ ಬಾಂಧವರು ತಮ್ಮ ಸಮೀಪದಲ್ಲಿರುವಂಥ ಪಶುವೈದ್ಯರಲ್ಲಿ ತಿಳ್ಕೊಂಡು ಆನಂತರ ಮಾಡೋದು ಬಹಳ ಒಳ್ಳೆಯದು. ಜಾನುವಾರುಗಳು ಈ ಅಪೌಷ್ಟಿಕತೆಗೆ ಗುರಿಯಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅದರಲ್ಲಿ ವಿಶೇಷವಾಗಿ ಉತ್ತಮ ಗುಣಮಟ್ಟದ ಸಮತೋಲನ ಆಹಾರವನ್ನು ನೀಡಬೇಕಾಗತ್ತೆ. ಖನಿಜ ಮಿಶ್ರಣಗಳು ಮತ್ತು ಜೀವಸತ್ವ ಮಿಶ್ರಣಗಳನ್ನು ನಿಗದಿತ ಪ್ರಮಾಣದಲ್ಲಿ ನಾವು ಆಹಾರದಲ್ಲಿ ಬೆರೆಸಿ ಕೊಡಬೇಕಾಗತ್ತೆ. ಜಾನುವಾರುಗಳನ್ನು ಹೊರಗಡೆ ಮೇಯೋದಕ್ಕೆ ಬಿಡುವಂಥ ಪದ್ಧತಿ ಏನಾದರೂ ಇದ್ದರೆ ಸಾಧ್ಯವಾದ ಮಟ್ಟಿಗೆ ಮುಂಜಾನೆ ಹೊತ್ತಿನಲ್ಲಿ ಮತ್ತು ಬಿಸಿಲು ಜಾಸ್ತಿ ಆಗೋದಕ್ಕಿಂತ ಮುಂಚೆನೇ ಮೇಯಿಸಬೇಕಾಗತ್ತೆ. ಇಲ್ಲದೆ ಹೋದರೆ ಸಂಜೆ ಹೊತ್ತಿನಲ್ಲೂ ಕೂಡ ಮೇಯಿಸಬಹುದು. ಅಂದರೆ ಮುಂಜಾನೆ ಮತ್ತು ಮುಸ್ಸಂಜೆ ಈ ಒಂದು ಸಂದರ್ಭದಲ್ಲಿ ನಾವು ತಂಪಾದ ಹೊತ್ತಿನಲ್ಲಿ ಮುಖ್ಯವಾಗಿ ಮುಂಜಾನೆ ಅಂದರೆ ಬೆಳಗ್ಗೆ 11 AM ಕೂಡ ಇವುಗಳನ್ನು ಮೇಯಿಸ್ಬೋದು. ನಂತರ 4 AM ಆದಮೇಲೆ, ಸಂಜೆ 4 AM ಆದಮೇಲೆ ಇವುಗಳನ್ನು ಮೇಯಿಸೋದಕ್ಕೆ ನಾವು ಹೊಡ್ಕೊಂಡು ಹೋಗ್ಬೋದು. ಇನ್ನು ಬೇಸಿಗೆ ಸಮಯದಲ್ಲಿ ಈ ಸೊಳ್ಳೆ ಮತ್ತು ನೊಣದಂತಹ ಒಂದು ಕೀಟಗಳ ಹಾವಳಿ ಹೆಚ್ಚಾಗುತ್ತೆ. ಜೊತೆಗೆ ಈ ಪರೋಪಜೀವಿಗಳ ಹಾವಳಿ ಕೂಡ ಇರುತ್ತೆ. ಇವು ಜಾನುವಾರುಗಳ ಒಂದು ನೆಮ್ಮದಿಯನ್ನು ಹಾಳು ಮಾಡ್ತವೆ. ಆದ್ದರಿಂದ ಈ ಕೀಟಗಳನ್ನು ನಿಯಂತ್ರಣ ಮಾಡೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಮೇವಿನ ಕೊರತೆ ಏನಾದರೂ ಇದ್ದರೆ, ತಮ್ಮ ಸಮೀಪ ಏನಾದರೂ ಗೋಶಾಲೆಗಳು ಇದ್ದರೆ ಅವುಗಳ ಸದುಪಯೋಗವನ್ನು ರೈತ ಬಾಂಧವರು ಪಡ್ಕೋಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಪಶುವೈದ್ಯಕೀಯ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಪಿಎಂ ಜಗದೀಶ್ ಅವರಿಂದ ಕೃಷಿ ಮಾಹಿತಿಯನ್ನ ಆಲಿಸಿದ್ರೆ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:30 ಡಾಕ್ಟರ್ ಎಸ್ ಲಕ್ಷ್ಮೀ ಅವರಿಂದ ವಿಜ್ಞಾನದ ಮುನ್ನಡೆ. 6:51 ದೇಶಭಕ್ತಿ ಗೀತೆ. 7:02 ಎಫ್ಎಂ ರೈನ್ಬೋ ಸಹಪ್ರಸಾರದಲ್ಲಿ ಜಾಲಿ ರೈಡ್ ಚಿತ್ರಗೀತೆಗಳ ಕಾರ್ಯಕ್ರಮ. 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ. ರಾತ್ರಿ 9:05 ಯುವ ವಾಣಿ. ಈ ಬಾರಿಯ ಗಣರಾಜ್ಯೋತ್ಸವ ಪರೇಡ್ನ ವಂದೇ ಭಾರತಂ ನೃತ್ಯದಲ್ಲಿ ಭಾಗವಹಿಸಿದ ಹುಬ್ಬಳ್ಳಿಯ ಯುವ ಕಲಾವಿದರೊಂದಿಗೆ ಮಾತುಕತೆ. ಪ್ರಸ್ತುತಿ ಮಾಯಾರಾಮನ್, ಧಾರವಾಡ ಕೇಂದ್ರದ ಕೊಡುಗೆ. 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ವಿದ್ವಾನ್ ಶ್ರೀರಾಮ್ ಪರಶುರಾಮ್ ಅವರ ವಯೋಲಿನ್ ವಾದನ. 11:00 ಚಿತ್ರಗೀತೆಗಳು ನಮ್ಮ ನಿಲಯದಿಂದ. ಇವಿಷ್ಟು ಇನ್ನು ಮುಂದೆ ಪ್ರಸಾರವಾಗಲಿದೆ. ಆಜಾದಿ ಕಾ ಅಮೃತ್ ಮಹೋತ್ಸವದ ಸಂದರ್ಭದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಕೃಷಿ ಕಾಮಧೇನು ಗೋಲ್ಡ್ ಲೋನ್ ಕೇವಲ 60 ಪೈಸೆ ಪ್ರತಿ ತಿಂಗಳ ಅತಿ ಕಡಿಮೆ ಬಡ್ಡಿದರ, ಪ್ರತಿ ಗ್ರಾಮ್ಗೆ